ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಅಂಜಪ್ಪನವರ್ ಅವರೊಂದಿಗೆ ದಾಳಿಂಬೆ ಹಣ್ಣಿನ ಆಧುನಿಕ ಬೇಸಾಯ ಪದ್ಧತಿ ಕುರಿತು ಸಂದರ್ಶನವನ್ನು ಕೇಳಿ. ಇವರನ್ನು ಸಂದರ್ಶಿಸಲಿದ್ದಾರೆ ಕಿರಣ್ ಕುಮಾರ್ ಶೇಖ್ದಾರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜೊತೆ ಡಾಕ್ಟರ್ ಆನಂದ ನಂಜಪ್ಪನವರವರು ಇದ್ದಾರೆ. ಅವರು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇಲ್ಲಿ ಸಹ ಸಂಶೋಧನಾ ಮತ್ತು ವಿಸ್ತರಣಾ ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಯಾವ ವಿಷಯ ಕುರಿತು ಮಾಹಿತಿಯನ್ನು ಕೊಡ್ತೀರಿ? ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಆನಂದ್ ನಂಜಪ್ಪನವರು ಅಂತ ಹೇಳಿ, ನಾನು ಇಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಣ್ಣು ಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು ದಾಳಿಂಬೆ ಹಣ್ಣಿನಲ್ಲಿ ಆಧುನಿಕ ಬೇಸಾಯ ಪದ್ಧತಿಗಳನ್ನು ಹೇಳಲು ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅದರಲ್ಲಿಯೂ ದಾಳಿಂಬೆ ಬೆಳೆಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದ್ದು, ಅದರಿಂದ ದಾಳಿಂಬೆ ಬೆಳೆ ಬಗ್ಗೆ ಕಿರು ಪರಿಚಯವನ್ನು ತಿಳಿಸಿಕೊಡ್ರಿ. ದಾಳಿಂಬೆ ಬಗ್ಗೆ ಹೇಳಬೇಕಂದ್ರೆ, ದಾಳಿಂಬೆಯ ತವರೂರು ಬಂದ್ಬಿಟ್ಟು ಇರಾನ್ ದೇಶ. ಈ ಬೆಳೆ ಸಮಶೀತೋಷ್ಣ ವಲಯದಲ್ಲಿ ಬೆಳೆಯಲಾಗುತ್ತಿದ್ದು, ಇವನ್ ಉಷ್ಣವಲಯದ ಪ್ರದೇಶಗಳು ಕೂಡ ಬೆಳೆಯಬಹುದು ಅಂತ ಹೇಳಬಹುದು. ದಾಳಿಂಬೆಯು ದೇಹಕ್ಕೆ ಬೇಕಾಗುವ ರಂಜಕ, ಸುಣ್ಣ ಮತ್ತು ಕಬ್ಬಿಣ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸುವುದಲ್ಲದೆ ಬಿ ಮತ್ತು ಸಿ ಜೀವಸತ್ವಗಳನ್ನು ಕೂಡ ಗಮನಾರ್ಹ ಪ್ರಮಾಣದಲ್ಲಿ ಪೂರೈಸುವುದು. ಸೊ ಈ ಹಿನ್ನೆಲೆಯಲ್ಲಿ ದಾಳಿಂಬೆ ರಸದಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಗಣನೀಯವಾಗಿರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ತಿಳಿದುಕೊಂಡಂಗೆ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಚೈತನ್ಯವನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಸೊ ಈ ದಾಳಿಂಬೆಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ದೊರೆತಾ ಇದೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಈ ದಾಳಿಂಬೆ ಸದ್ಯದ ಕ್ಷೇತ್ರ ಮತ್ತು ವಿಸ್ತೀರ್ಣ ಎಷ್ಟು ಇರಬಹುದು ಅಂತ ಹೇಳ್ತಾರೆ? ದಾಳಿಂಬೆ ಬೆಳೆಯನ್ನು ಭಾರತದಾದ್ಯಂತ 113,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯುತ್ತಿದ್ದು, ಈ ಒಂದು ಪ್ರದೇಶದಿಂದ ನಮಗೆ 745,000 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆಯನ್ನು ಬೆಳೆಯಲಾಗುತ್ತಿದೆ. ಅತಿ ಹೆಚ್ಚಿನ ಪ್ರದೇಶ ನಮಗೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ. ದೇಶದ 80% ಪ್ರದೇಶ ಮಹಾರಾಷ್ಟ್ರದಲ್ಲಿ ಬಂದು, ಉಳಿದ 20% ಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕೂಡ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ ದಾಳಿಂಬೆ ಬೆಳೆಯ ಕ್ಷೇತ್ರವು 16,000 ಹೆಕ್ಟರ್ನಷ್ಟಲ್ಲಿದ್ದು, ಉತ್ಪಾದನೆ 130,000 ಟನ್ಗಳಷ್ಟಿದ್ದು ವಿದೇಶಗಳು ಕೂಡ ರಫ್ತಾಗುತ್ತಿದೆ. ತಾವು ಹೇಳದಂತೆ ದಾಳಿಂಬೆಗೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಬರುತ್ತಿದ್ದು, ಅದರಂತೆ ರಾಜ್ಯದ ವಿವಿಧ ಜಿಲ್ಲೆಯ ರೈತರು ದಾಳಿಂಬೆ ಬೆಳೆಯಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ ಅಂತ ಅನಿಸ್ತದೆ. ಕಾರಣ, ತಾವುಗಳು ರೈತ ಬಾಂಧವರಿಗೆ ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನು ಬೆಳೆಯಲು ಸೂಕ್ತ ಹಾಗೂ ಈ ಬೆಳೆಗೆ ಬೇಕಾದ ಹವಾಗುಣ ಮತ್ತು ಮಣ್ಣಿನ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ರಿ? ಮೊದಲು ಈ ಬೆಳೆಯನ್ನ ಚಿತ್ರದುರ್ಗ, ಶಿರಾ ಸುತ್ತಮುತ್ತ ನಾವು ಕಂಡು ಬರ್ತಾ ಇದ್ವಿ. ತದನಂತರ ಕುಷ್ಟಗಿ, ಕೊಪ್ಪಳ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ, ಮತ್ತೆ ಕಲಾದಗಿ, ಬಿಜಾಪುರ ಬಂದ್ಬಿಟ್ಟು ಆ ಭಾಗದಲ್ಲಿ ಕಂಡು ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಚಿತ್ರದುರ್ಗ ಜಿಲ್ಲೆಯ ಭಾಗಗಳಾದಂತಹ ಹೊಸದುರ್ಗ, ಹೊಳಲ್ಕೆರೆ ಮತ್ತು ಬೀರೂರು, ಕಡೂರು ಈ ಭಾಗಗಳಲ್ಲಿ ಕೂಡ ಯಥೇಚ್ಛವಾಗಿ ಇದರ ಒಂದು ವ್ಯವಸಾಯನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾದ್ದು ಕೆಂಪು ಮಣ್ಣಿನಲ್ಲಿ ಇದನ್ನ ಚೆನ್ನಾಗಿ ಬೆಳಿಬೋ ಅಂತ ಹೇಳುವ ನೀರು ಬಸಿದು ಹೋಗುವಂತ ಕೆಂಪು ಮಣ್ಣನ್ನು 5-7 ರಸಸಾರ ಹೊಂದಿದಂತ ಮಣ್ಣಿನಲ್ಲಿ ಬೆಳೆಯಬಹುದು. ಇದು ಒಂದು ಉಷ್ಣವಲಯದ ಬೆಳೆ ಅಂತ ಹೇಳುದು, ಒಂದು ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅತಿ ಸೂಕ್ತವಾದ ಒಂದು ಬೆಳೆ ಅಂತ ಕೂಡ ನಾವು ಹೇಳಬಹುದು. ಹವಾಗುಣ ಮತ್ತು ಮಣ್ಣಿನ ಅನುಗುಣವಾಗಿ ರೈತರು ಬೆಳೆಯಬಹುದಾದ ಸೂಕ್ತ ತಳಿಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ರಿ. ದಾಳಿಂಬೆಯಲ್ಲಿ ಪ್ರಮುಖ ತಳಿಗಳೆಂದರೆ ಗಣೇಶ, ಮೃದುಲ ಅಂದ್ರೆ ಅರಕ್ತ ಅಂತ ಹೇಳಬಹುದು, ರೂಬಿ, ಕೇಸರ್. ಇತ್ತೀಚಿನ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಕ್ಕಂತ ತಳಿ ಅಂದ್ರೆ ಕೇಸರ್. ಅದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಭಗವಾನ್ ಅಂತಾರೆ, ಕೆಲವೊಂದು ಕಡೆ ಸಿಂಧೂರ ಅಂತ ಕೂಡ ಹೇಳಬಹುದು. ಇತ್ತೀಚೆಗೆ ರಾವೂರಿ ಯೂನಿವರ್ಸಿಟಿಯಿಂದ ನಮಗೆ ಸೂಪರ್ ಭಗವಾನ್ ಅಂತ ಹೇಳಿಬಿಟ್ಟು ಕೂಡ ಒಂದು ತಳಿಯನ್ನ ಬಿಡುಗಡೆ ಉಳಿಸಿದ್ದಾರೆ. ಈಗ ಅದರಲ್ಲಿ ನೀವು ಹೇಳಿದ್ರಿ, ಈಗ ಮೊದಲು ಗಣೇಶ ತಳಿ ಅಂತ ಹೇಳಿದ್ರಿ, ಆ ಗಣೇಶ ತಳಿ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನ ಮಾಡಿಕೊಡಿ. ಆ ಗಣೇಶ ತಳಿ ಇದು ಒಂದು ಆಳಂದಿ ತಳಿಯಿಂದ ಅಭಿವೃದ್ಧಿಪಡಿಸಿದ ಈ ತಳಿಯನ್ನು ಗಣೇಶ್ ಕಿಂಡ್ ಹಣ್ಣು ಸಂಶೋಧನಾ ಕೇಂದ್ರ ಪುಣೆಯಲ್ಲಿ ವೃದ್ಧಿಗೊಳಿಸಲಾಗಿದೆ. ಈ ತಳಿಯ ಹರಿಕಾರ ಅಂತಂದ್ರೆ ಡಾಕ್ಟರ್ ಜಿ ಎಸ್ ಚಿಮಾರ್ ಅವರು ಮೊದಲು ಈ ತಳಿಯನ್ನ GBG1 ಎಂಬ ಹೆಸರಿನಲ್ಲಿ ಬಿಡುಗಡೆ ಮಾಡಿದರು. ಈ ತಳಿಯ ಹಣ್ಣುಗಳು ದೊಡ್ಡ ಗಾತ್ರವಿದ್ದು ಆಕರ್ಷಕ ಹಳದಿಯುಕ್ತ ಗುಲಾಬಿ ಬಣ್ಣದಿಂದ ಕೂಡಿದ್ದು ಕಾಳುಗಳು ಗುಲಾಬಿ ಬಣ್ಣದಿಂದ ಕೂಡಿರ್ತವೆ ಮತ್ತು ರಸಭರಿತವಾಗಿರ್ತವೆ. ಬೇಸಿಗೆ ಉಷ್ಣಾಂಶದಲ್ಲಿ ಈ ಕಾಳುಗಳು ಸ್ವಲ್ಪ ಬೆಳ್ಳಗಾಗಿ ಕಾಣಬಹುದು. ಆಮೇಲೆ ಎರಡನೇ ತಳಿಯ ಹೆಸರು ಹೇಳಿದ್ರೆ ಮೃದುಲ ಅಥವಾ ಆರಕ್ತ ಅಂತ ಹೇಳಿ, ಇದರ ಬಗ್ಗೆ ಒಂದ್ ಸ್ವಲ್ಪ ವಿವರವಾದ ಮಾಹಿತಿಯನ್ನ ಕೊಡಬಹುದು. ಒಂದೇ ತರವಾದಾಗಿದ್ದರೂ ಈ ತಳಿಗಳು ಹಣ್ಣುಗಳು ದುಂಡಾಗಿದ್ದು ಮಧ್ಯಮ ಗಾತ್ರದ ಹಣ್ಣು ಹೊಂದಿರುತ್ತವೆ. ಕಡುಗೆಂಪು ರಕ್ತ ಬಣ್ಣದ ಹಣ್ಣದ ರಸಭರಿತ ಕಾಳುಗಳು ಮೃದುವಾದ ಬೀಜದಿಂದ ಕೂಡಿರುತ್ತವೆ. ಈ ತಳಿಯ ವಿಶೇಷ ಗುಣಗಳೆಂದರೆ ಹಣ್ಣುಗಳನ್ನು ಹೆಚ್ಚಿನ ಉಷ್ಣತೆ ಹೊಂದಿದ ಬೇಸಿಗೆ ತಿಂಗಳಲ್ಲಿ ಕೊಯ್ಲು ಮಾಡಿದರೂ ಸಹ ಕಾಳು ಹಾಗೂ ತೊಗಟೆಯ ಕಡುಗೆಂಪು ಬಣ್ಣದಲ್ಲಿ ಬದಲಾವಣೆಯಾಗುವುದಿಲ್ಲ. ಅಲ್ಲದೆ ಈ ತಳಿಯ ಹಣ್ಣುಗಳು ಚಿಬ್ಬು ರೋಗದ ಚುಕ್ಕೆಯಿಂದ ಬಾಧಿಸಲ್ಪಟ್ಟರೂ ಕಾಳುಗಳ ವರ್ಣದಲ್ಲಿ ಅಷ್ಟೊಂದು ಬದಲಾವಣೆ ಕಂಡು ಬಂದಿರುವುದಿಲ್ಲ. ಇನ್ನು ಮೂರನೇ ತಳಿ ಹೇಳಿದ್ರೆ ರೂಬಿ ಅಂತ ಹೇಳಿ ಬರುತ್ತೆ, ಈ ರೂಬಿ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡಬೇಕು. ಈ ರೂಬಿ ತಳಿಯು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಾದ ಬೆಂಗಳೂರಲ್ಲಿ 1998 ಅಭಿವೃದ್ಧಿಪಡಿಸಲಾಗಿದೆ. ಈ ತಳಿಯ ಹಣ್ಣುಗಳು ಕಂದುಯುಕ್ತ ಕೆಂಪು ಬಣ್ಣದಿಂದ ಕೂಡಿದ್ದು ಹಸಿರು ಗೆರೆಗಳನ್ನ ಹೊಂದಿರುತ್ತವೆ. ಕಾಳುಗಳು ಕೇಸರ್ ಅಥವಾ ಭಗವಾ ಅಥವಾ ಸಿಂಧೂರ ಅಂತೇಳಿ ಈ ಕಡೆಲ್ಲ ರೈತರು ಕರಿತಾ ಇದಾರೆ. ಈ ತಳಿಗಳ ಬಗ್ಗೆ ಇದಪ್ಪಾದ ಕೆಂಪು ಬಣ್ಣದಿಂದ ಕೂಡಿವೆ. ಬಹಳ ದಿನಗಳವರೆಗೆ ತಾಜಾತನವನ್ನ ಉಳಿಸಿಕೊಳ್ಳುವ ರಸಭರಿತವಾದ ಮೃದುವಾದ ಬೀಜಗಳನ್ನ ಹೊಂದಿದೆ. ಕಾಳುಗಳು ಕಡುಗೆಂಪು ಬಣ್ಣದಾಗಿದ್ದೇವೆ. ಈ ತಳಿಯು ಸ್ವಲ್ಪ ತಡವಾಗಿ ಅಂದ್ರೆ 6.5 ತಿಂಗಳ ಕೊಯ್ಲಿಗೆ ಬರುವುದಾದರೂ ಇದರ ಆಕರ್ಷಕ ಗುಣಗಳಿಂದ ಇತ್ತೀಚೆಗೆ ಹೆಚ್ಚಿನ ಜನಪ್ರೀತಿಯನ್ನು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆಯನ್ನು ಪಡೆಯತಕ್ಕಂತ ತಳಿ ಅಂತಾನೆ ನಾವು ಈ ಹೇಳಬಹುದು. ದಾಳಿಂಬೆಯಲ್ಲಿ ಸಸ್ಯಾಭಿವೃದ್ಧಿ ವಿಧಾನಗಳನ್ನ ತಿಳಿಸಿಕೊಡ್ತೀರಾ? ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದಲ್ಲಿ ಸಸಿಗಳು ತಾಯಿ ಪೀಳಿಗೆಯಂತೆ ಇರುವುದಿಲ್ಲ, ಗಿಡಗಳು ಬೇಗನೆ ಫಲವನ್ನು ನೀಡುವುದಿಲ್ಲ. ನಿರ್ಲಿಂಗ ರೀತಿಯಲ್ಲಿ ಕಾಂಡದ ತುಂಡುಗಳನ್ನು ಅಥವಾ ಗೂಟಿಯನ್ನು ನಾವು ಲೇಯರ್ ಅಂತ ಹೇಳ್ಬೋದು ಬಳಸಿ ಸಸ್ಯಾಭಿವೃದ್ಧಿಯನ್ನ ನಾವು ಮಾಡಬಹುದು. ರೋಗ ಮತ್ತು ಕೀಟಗಳಿಂದ ಮುಕ್ತವಾದ ತಾಯಿ ಗಿಡದಿಂದ 15-20 ಸೆಂಟಿಮೀಟರ್ ಉದ್ದವಿರುವ 1 ವರ್ಷ ವಯಸ್ಸಿನ ಪೆನ್ಸಿಲ್ ಗಾತ್ರದ ರೆಂಬೆಗಳನ್ನು ಕತ್ತರಿಸಿ ಬುಡಭಾಗವನ್ನು 1 ತಿಂಗಳ ಹಳೆಯ ಟ್ರೈಕೋಡರ್ಮಾ ಹರ್ಜಿಯಾನಂಬ ಎಂಬ ಶಿಲೀಂಧ್ರದ ದ್ರಾವಣದಲ್ಲಿ 24 ಗಂಟೆಗಳ ಕಾಲ ಅದ್ದಿ ನಂತರ 200 PPM ಸಾಮರ್ಥ್ಯದ ಇಂಡೋಲ್ ಅಸಿಟಿಕ್ ಆಮ್ಲ ದ್ರಾವಣದಲ್ಲಿ ಅದ್ದಿ 40-60 ಸೆಂಟಿಮೀಟರ್ ಅಂತರದಲ್ಲಿ ಪಾತಿಯಲ್ಲಿ ನೆಡಬೇಕು. 1-2 ತಿಂಗಳಲ್ಲಿ ಬೇರು ಬಿಟ್ಟು 9-12 ತಿಂಗಳಲ್ಲಿ ನಾಟಿ ಮಾಡಲು ಸಸಿಗಳು ತಯಾರಾಗುತ್ತವೆ. ಗೂಟಿ ತಯಾರಿಸಲು ಮಳೆಗಾಲದಲ್ಲಿ ಬಲಿತ ರೆಂಬೆಗಳಲ್ಲಿ 1 ಸೆಂಟಿಮೀಟರ್ ಅಗಲದ ತೊಗಟೆಯನ್ನ ಬಿಡಿಸಿ ತೆಗೆದು ನೀರಿನಲ್ಲಿ ತೋಯಿಸಿದ ಸ್ಪ್ಯಾಗ್ನಮಾಸ್ ಪಾಚಿ ಅಥವಾ ವರ್ಮಿಕ್ಯುಲೇಟ್ ಅನ್ನು ಹೊದಿಸಿ ಪ್ಲಾಸ್ಟಿಕ್ ಹಾಳೆಯಿಂದ ಸುತ್ತಿ 2 ತುದಿಗಳಲ್ಲಿ ದಾರದಿಂದ ಬಿಗಿದು ಕಟ್ಟಿದರೆ ಕಚ್ಚು ಗಾಯದ ಮೇಲ್ಭಾಗದಿಂದ 1 ತಿಂಗಳಲ್ಲಿ ಬೇರು ಬಿಡಲಿಕ್ಕೆ ಶುರು ಮಾಡುತ್ತದೆ. ಚೆನ್ನಾಗಿ ಬೇರು ಬಿಟ್ಟ ನಂತರ ಕಚ್ಚು ಗಾಯದ 1-2 ಸೆಂಟಿಮೀಟರ್ ಕೆಳಗೆ ಕತ್ತರಿಸಿ ಪ್ಲಾಸ್ಟಿಕ್ ಹಾಳೆಯನ್ನು ಬಿಚ್ಚಿ ಮಣ್ಣು ಮತ್ತು ಗೊಬ್ಬರ ತುಂಬಿದ ಪ್ಲಾಸ್ಟಿಕ್ ಚೀಲಗಳಲ್ಲಿ ನೆಟ್ಟು ನೀರನ್ನು ಕೊಡಬೇಕು. 1-2 ತಿಂಗಳಲ್ಲಿ ಗೂಟಿ ನಾಟಿ ಮಾಡಲು ತಯಾರಾಗುತ್ತವೆ ಅಂತ ಹೇಳ್ಬೋದು. ಅಧಿಕ ಇಳುವರಿಗಾಗಿ ವೈಜ್ಞಾನಿಕ ಸಾಗುವಳಿಗೆ ಬೇಕಾಗುವಂತಹ ಬೇಸಾಯ ಸಾಮಗ್ರಿ ಹಾಗೂ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೇಕು. ನಾಟಿ ಸಸಿಗಳು ಅಂದ್ರೆ ನಾವು ನಾಟಿ ಸಸಿಗಳನ್ನು ಉಪಯೋಗಿಸಲಿಕ್ಕೆ ಗೂಟಿ ಗಿಡಗಳು ಅಥವಾ ಬೇರು ಸಹಿತ ಕಡ್ಡಿಗಳನ್ನು ಉಪಯೋಗಿಸ್ತೀವಿ. ಪ್ರತಿ ಹೆಕ್ಟೇರ್ಗೆ 4.5 meter by 4.5 meter ಅಂತರದಲ್ಲಿ ನಾವು 493 ಗಿಡಗಳನ್ನ ಪ್ರತಿ ಹೆಕ್ಟೇರ್ಗೆ ನಮಗೆ ಬೇಕಾಗುತ್ತದೆ. ಅದರ ಜೊತೆಗೆ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳು ಕೂಡ ನಾವು ಕೊಡಬೇಕಾಗುತ್ತದೆ. ಗಿಡದ ವಯಸ್ಸಿನ ಆಧಾರದ ಮೇಲೆ 1ನೇ ವರ್ಷ ಬಂದ್ಬಿಟ್ಟು ತಿಪ್ಪೆ ಗೊಬ್ಬರ 20 kg, ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಷನ್ ನೆಡುವಾಗ ನಮಗೆ ಬೇಕಾಗಲ್ಲ. 1ನೇ ವರ್ಷ ಹಂತದಲ್ಲಿ 10 kg ತಿಪ್ಪೆ ಗೊಬ್ಬರ, 100 gram ಸಾರಜನಕ, 150 gram ರಂಜಕ, ಪೊಟ್ಯಾಶ್ 50 gram. ಅದರ ನಂತರ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಹೀಗೆ ನಾವು ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಂಡು 5 ವರ್ಷ ಮತ್ತು ನಂತರ ಹಂತದಲ್ಲಿ 50 kg ತಿಪ್ಪೆ ಗೊಬ್ಬರ ಪ್ರತಿ ಗಿಡಕ್ಕೆ, ಸಾರಜನಕ 625 gram, ರಂಜಕ 250 gram, ಪೊಟ್ಯಾಶ್ 250 gram ಈ ರೀತಿಯಲ್ಲಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗುತ್ತದೆ. ಸಾಮಾನ್ಯವಾಗಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನ ಅಳವಡಿಸುತ್ತಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸರಿಯಾದ ಅಂತೀರಿ? ನಾಟಿ ಮಾಡುವ ಪೂರ್ವದಲ್ಲಿ ಬೆಳೆ ಪ್ರದೇಶವನ್ನ ನಾವು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಗೊಳಿಸಬೇಕಾಗುತ್ತದೆ. ಸಿದ್ಧಗೊಳಿಸಿಕೊಂಡ ಭೂಮಿಯಲ್ಲಿ 60 cm by 60 cm by 60 cm ಗಾತ್ರದ ಗುಣಿಗಳನ್ನು ತೆಗೆದು ಅವುಗಳಲ್ಲಿ ಸಮ ಪ್ರಮಾಣದಲ್ಲಿ ಬೆರೆಸಿದ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಕೆಂಪು ಮಣ್ಣಿನ ಮಿಶ್ರಣ ಹಾಕಿ ತುಂಬಿಕೋಬೇಕಾಗುತ್ತದೆ. ಜೂನ್ ಜುಲೈ ತಿಂಗಳಲ್ಲಿ ಗೂಟಿ ಗಿಡಗಳನ್ನು ಅಥವಾ ಬೇರು ಸಹಿತ ಕಡ್ಡಿಗಳನ್ನು ನಾಟಿ ಮಾಡಿ ಕೋಲಿನ ಆಸರೆಯನ್ನ ಕೊಟ್ಟು ಗಿಡಗಳನ್ನ ರಕ್ಷಿಸಬೇಕಾಗುತ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ಹೇಳಬೇಕಂದ್ರೆ ರೈತರು ತಮಗೆ ಅನುಕೂಲ ತಕ್ಕಂಗೆ ಗಿಡಗಳ ಅಂತರವನ್ನ ಇದನ್ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ನಾವು ಹೇಳಬೇಕಂದ್ರೆ 4.5x4.5 ಗಿಡಗಳ ಸಾಲೆಗಳ ಮಧ್ಯೆ 1.5 meter ಗಿಡಗಳ ಮಧ್ಯೆ 1.5 meter ಅಂತರದಲ್ಲಿ ನಾವು ಗಿಡಗಳನ್ನ ಹಾಕೊಂಡಾಗ ಗಿಡದಲ್ಲಿ ಚೆನ್ನಾಗಿ ಗಾಳಿ ಆಡಿ ಯಾವುದೇ ತರಹ ರೋಗಗಳು ಬರದು ತಪ್ಪುತ್ತದೆ. ಆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು ಒಳ್ಳೇದು ಅಂತ ಹೇಳ್ತೇನೆ. ರೈತರು ತಮ್ಮಲ್ಲಿ ಲಭ್ಯವಿರುವ ನೀರನ್ನು ವೈಜ್ಞಾನಿಕವಾಗಿ ಉಪಯೋಗಿಸಬಹುದಾದ ಸೂಕ್ತ ಪದ್ಧತಿಗಳು ಯಾವುದಾದ್ರೂ ಇದೇನಾ? ನೀರಾವರಿ ಬಗ್ಗೆ ಹೇಳಬೇಕಂದ್ರೆ ದಾಳಿಂಬೆಯು ಅನಾವೃಷ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಎದುರಿಸಬಲ್ಲದು, ಆದರೆ ನಿಯಮಿತವಾಗಿ ನೀರು ಪೂರೈಸಿದಲ್ಲಿ ಗಿಡಗಳು ಬೇಗನೆ ಬೆಳವಣಿಗೆ ಹೊಂದಿ ಉತ್ತಮ ಫಲವನ್ನ ಕೊಡ್ತವೆ ಅಂತ ಹೇಳ್ಬೋದು. ಹೂ ಬಿಟ್ಟು ಕಾಯಿ ಕಟ್ಟುವ ದಿನಗಳಲ್ಲಿ ಸಾಕಷ್ಟು ನೀರನ್ನು ಒದಗಿಸಿದಲ್ಲಿ ಬಹುಪಾಲು ಹೀಚು ಉದರಿ ಬಿಡುವ ಪ್ರಸಂಗ ಬರುತ್ತದೆ. ಹಣ್ಣು ಬಲಿತು ಪಕ್ವಗೊಳ್ಳುವ ದಿನಗಳಲ್ಲಿ ನೀರು ಕೊಡುವಲ್ಲಿ ಸ್ವಲ್ಪ ಏರುಪೇರಾದಲ್ಲಿ ಅವು ಸೀಳಿ ಹಾಳಾಗುವ ಸಾಧ್ಯತೆ ಕೂಡ ಕಂಡು ಬಂದಿದೆ. ಸೊ ಹನಿ ನೀರಾವರಿ ಪದ್ಧತಿಯಿಂದ ನೀರು ಒದಗಿಸಲು ಮೇಲ್ಮೈ ನೀರಾವರಿಗಿಂತ 40% ನೀರನ್ನು ಉಳಿತಾಯ ಮಾಡಬಹುದು. ಈ ಪದ್ಧತಿಯಿಂದ ರಾಸಾಯನಿಕ ಗೊಬ್ಬರಗಳ ಸಮರ್ಪಕ ಬಳಕೆಯಾಗುವುದಲ್ಲದೆ ಗಿಡಗಳು ಬೇಗನೆ ಫಸಲಿಗೆ ಬಂದು ಹೆಚ್ಚಿನ ಇಳುವರಿಯನ್ನು ಕೊಡುತ್ತವೆ. ಸಾಮಾನ್ಯವಾಗಿ ಪ್ರತಿ ಗಿಡಕ್ಕೆ 20 liter ನೀರನ್ನ ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಡಬೇಕು. ಬೇಸಿಗೆಯಲ್ಲಿ ಇದರ ಪ್ರಮಾಣವನ್ನು ನಾವು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗುತ್ತೆ. 40-50 liter ಪ್ರತಿ ಗಿಡಕ್ಕೆ ಒದಗಿಸಬೇಕಾಗ್ತಾ ಇದೆ. ನೀರನ್ನ ಕೊಡೋದು ಯಾವಾಗಲೂ ನಾವು ಹವಾಗುಣದ ಅನುಗುಣವಾಗಿ ನೀರನ್ನು ಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಮಳೆಗಾಲದಲ್ಲಿ ಸ್ವಲ್ಪ ನೀರಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತದೆ. ದಾಳಿಂಬೆ ಯಾವ ರೀತಿ ಚಾಟ್ನಿ ಮಾಡಲಾಗುತ್ತದೆ ಹಾಗೂ ಅದರಿಂದಾಗುವ ಲಾಭಗಳೇನು, ಅದರ ಬಗ್ಗೆ ವಿವರವಾದ ಮಾಹಿತಿ ಬೇಕು. ಈ ಸಸಿಗಳನ್ನ ನಾಟಿ ಮಾಡಿದ ನಂತರ ಹಂತಗಳಲ್ಲಿ ನಿಯಮಿತವಾದ ಒಂದು ಆಕಾರವನ್ನು ಕೊಡಲು ಹಾಗೂ ಶುಚಿ ವಾತಾವರಣ ಒದಗಿಸಲು ಚಾಟ್ನಿಯನ್ನು ನಾವು ಮಾಡಲೇಬೇಕಾಗುತ್ತದೆ. ಈ ಕಾರ್ಯವನ್ನು 2 ಪದ್ಧತಿಗಳಲ್ಲಿ ಮಾಡಬಹುದು. ಮೊದಲನೇ ಪದ್ಧತಿಯಲ್ಲಿ ಸಾಮಾನ್ಯವಾಗಿ 3-4 ಮುಖ್ಯ ರೆಂಬೆಗಳನ್ನು ಭೂಮಿಯಿಂದ ಬೆಳೆಯಲು ಬಿಟ್ಟು ಉಳಿದ ರೆಂಬೆಗಳನ್ನು ತೆಗೆದುಹಾಕೋದು, ಇದು ಬಹುಕಾಂಡ ಪದ್ಧತಿ ಅಂತ ಕೂಡ ನಾವು ಹೇಳ್ತೀವಿ. ಎರಡನೇ ಪದ್ಧತಿ ಏಕಕಾಂಡ ಪದ್ಧತಿ ಅಂತಂದು ಹೇಳಿ, ಈ ಎರಡನೇ ಪದ್ಧತಿಯಲ್ಲಿ ಒಂದೇ ಮುಖ್ಯ ಕಾಂಡದ ಮೇಲೆ ಉಳಿದ ರೆಂಬೆಗಳನ್ನು ಬೆಳೆಸಲಾಗುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಬಹುಕಾಂಡ ಪದ್ಧತಿಯನ್ನು ಬಿಡುವುದರಿಂದ ನಮಗೆ ಇದರ ಗೆದ್ದಲು ಹುಳು ತಿನ್ನುವ ಒಂದು ಪ್ರಸಂಗ ಬಹಳ ಇರುತ್ತೆ. ಕೆಂಪು ಮಣ್ಣಲ್ಲಿ ಇದರ ಒಂದು ಕಾಟ ಜಾಸ್ತಿ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಬಹುಕಾಂಡ ಪದ್ಧತಿಯನ್ನು ಬಿಟ್ಟುಕೊಂಡಲ್ಲಿ ಆ ಗೆದ್ದಲು ಹುಳು ಒಮ್ಮೆ ಅಟ್ಯಾಕ್ ಮಾಡಿದ್ರು ಕೂಡ ನಮಗೆ ಈ ಬೇರೆ ಬೇರೆ ಕಾಂಡಗಳು ಇರುವುದರಿಂದ ನಾವು ಗಿಡವನ್ನು ಸಂರಕ್ಷಿಸಬಹುದು. ಆದ್ದರಿಂದ ಏಕಕಾಂಡ ಪದ್ಧತಿಗಿಂತ ಬಹುಕಾಂಡ ಪದ್ಧತಿ ಒಳ್ಳೇದು ಅಂತ ಹೇಳ್ಬೋದು. ದಾಳಿಂಬೆಯಲ್ಲಿ ಹೂವಿನ ಬಗೆಗಳು ಯಾವುವು ಹಾಗೂ ವಾಣಿಜ್ಯವಾಗಿ ಯಾವ ರೀತಿ ಹೂಗಳಿಂದ ಹಣ್ಣುಗಳನ್ನು ಪಡೆಯಬಹುದು? ದಾಳಿಂಬೆಯಲ್ಲಿ ನಾವು 3 ತರದ ಹೂಗಳನ್ನು ಕಂಡು ಬರ್ತಾ ಇದ್ದೇವೆ. ಒಂದು ಬಂದ್ಬಿಟ್ಟು ಗಂಡು ಹೂಗಳು ಅಂತಂದು ಹೇಳಿ, ಇನ್ನೊಂದು ದ್ವಿಲಿಂಗ ಪುಷ್ಪಗಳು, 2 ಲಿಂಗಗಳನ್ನು ಹೊಂದಿದಂತ ಗಂಡು ಮತ್ತು ಹೆಣ್ಣು ಹೂಗಳನ್ನು ಹೊಂದಿದಂತ ಪುಷ್ಪ ಅಂತ ಹೇಳ್ಬೋದು. ಇನ್ನೊಂದು ಅದರ ಮಧ್ಯವರ್ತಿ ಪುಷ್ಪಗಳು ಅಂತಂದು ಹೇಳಿ, ಇಲ್ಲಿ ಏನಾಗುತ್ತೆ, ದ್ವಿಲಿಂಗ ಪುಷ್ಪಗಳು ಮಾತ್ರ ಕಾಯಿ ಕಟ್ಟಿ ಇಳುವರಿಯನ್ನು ಕೊಡ್ತವೆ, ಆದರೆ ಗಂಡು ಮತ್ತು ಮಧ್ಯವರ್ತಿ ಹೂಗಳು ಸಾಮಾನ್ಯವಾಗಿ ಉದುರಿ ಹೋಗುವಂತ ಪ್ರಸಂಗ ಇರುತ್ತೆ. ಕಾಯಿ ಕಚ್ಚಿದ್ರು ಕೂಡ ಮಧ್ಯವರ್ತಿ ಹೂಗಳಲ್ಲಿ ಹಣ್ಣಿನ ಆಕಾರ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬೋದು. ಹವಾಗುಣ ಆಧರಿಸಿ ದಾಳಿಂಬೆ ಗಿಡವು ವರ್ಷದಲ್ಲಿ 3 ಬಾರಿ ಕಾಯಿ ಕೊಡುವ ಗುಣವನ್ನು ಹೊಂದಿರುತ್ತೆ. ದಾಳಿಂಬೆಯಲ್ಲಿ ಹೂವು ಆಗುವಿಕೆ ವರ್ಷವಿಡೀ ಇದ್ದು ವಾಣಿಜ್ಯವಾಗಿ ಯಾವ ತಿಂಗಳಲ್ಲಿ ಹೂವು ಹಿಡಿಯಬಹುದು, ಹಿಡಿಯುವುದು ಉತ್ತಮ ಅಂತ ಹೇಳ್ತಾರೆ? ದಾಳಿಂಬೆಯಲ್ಲಿ ಬೇರೆ ಹಣ್ಣಿನ ಬೆಳೆಗಳಿಗೆ ಹೋಲಿಸಿದಾಗ ಸ್ವಲ್ಪ ಹೂವು ಹಿಡಿಯುವಂತ ಒಂದು ಪದ್ಧತಿ ಬೇರೆ ತರ ಇದೆ. ಯಾಕಂದ್ರೆ ಇದರಲ್ಲಿ ವರ್ಷವಿಡೀ ಹೂವನ್ನ ಕೊಡುವುದರಿಂದ, ನಾವು ವರ್ಷವಿಡೀ ಹೂವನ್ನ ಬಿಡುವುದರಿಂದ ಹಣ್ಣನ್ನು ಕಾಯಿ ಕಚ್ಚುವುದರಿಂದ ಗುಣಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಕೇವಲ ಒಂದೇ ಒಂದು, ಅದರಲ್ಲಿ 3 ಬಹಾರ್ ಅಂತೀವಿ, 3 ಬಹಾರ್ಗಳಲ್ಲಿ 1 ಬಹಾರನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಅಂಬೆ ಬಾರ್ ಅಂದ್ರೆ ಜನವರಿ ಫೆಬ್ರವರಿ ಹಂತದಲ್ಲಿ ಬರ್ತಕ್ಕಂತ ಹೂಗಳನ್ನು, ಈ ಸಮಯದಲ್ಲಿ ಹಿಡಿದ ಹೂಗಳು ಕಾಯಿ ಕಟ್ಟಿ ಜೂನ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತವೆ. ಈ ಸಮಯದಲ್ಲಿ ಬಂದಂತ ಹಣ್ಣುಗಳು ನಮಗೆ ಚೆನ್ನಾಗಿ ಗುಣಮಟ್ಟದ ಹಣ್ಣುಗಳು ಇರುತ್ತವೆ. ಆದರೆ ಕಾಯಿಗಳ ಡೆವಲಪ್ ಆಗೋದು ನಮಗೆ ಬೇಸಿಗೆಯಲ್ಲಿ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಇನ್ನು ಎರಡನೇ ಬಹಾರ್ ಅಂತಂದು ಹೇಳ್ತೀವಿ, ಅದು ಮೃಗ ಬಹಾರ್ ಅಂತ ಹೇಳಿ, ಅದು ಜೂನ್ ದಿಂದ ಜುಲೈ ತಿಂಗಳಲ್ಲಿ ಹೂ ಬಿಡುತ್ತದೆ. ಈ ಬಹಾರ್ನಲ್ಲಿ ಹೂಗಳನ್ನು ಪಡೆಯಬೇಕಾದ್ರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ 45 ದಿವಸಗಳ ಕಾಲ ನೀರು ಒದಗಿಸುವುದನ್ನು ನಿಲ್ಲಿಸಬೇಕಾಗುತ್ತದೆ. ನಿಲ್ಲಿಸಿ ಅಗತಿ ಮಾಡಿ ಮೃಗಶಿರ ಮಳೆ ಏನು ಯಾವಾಗ ಪ್ರಾರಂಭ ಆಗುತ್ತಲ್ಲ ಆ ಹಂತದಲ್ಲಿ ನಾವು ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ನೀರು ಕೊಡಬೇಕು. ಇದರಿಂದ ಜೂನ್ ಜುಲೈ ತಿಂಗಳಲ್ಲಿ ಹೂಗಳನ್ನು ಬಿಟ್ಟು ಹಣ್ಣುಗಳು ಡಿಸೆಂಬರ್ ತಿಂಗಳಿಗೆ ಕೊಯ್ಲು ಸಿದ್ಧವಾಗುತ್ತವೆ. ಆದರೆ ಈ ಬಹಾರ್ನಲ್ಲಿ, ಮೃಗ ಬಹಾರ್ನಲ್ಲಿ ತೆಗೆದುಕೊಂಡ ಬೆಳೆಗಳಲ್ಲಿ ಹಣ್ಣು ಯಾವಾಗಲೂ ಮಳೆಗಾಲದಲ್ಲಿ ಬರೋದ್ರಿಂದ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬೇಕು. ಸೊ ಆಯ್ನಲ್ಲಿ ನಾವು ಎಲ್ಲರೂ ಪಾಲಿಸೋದು ಇನ್ನೊಂದು ಬಹಾರು ಹಸ್ತ ಬಹಾರ್ ಅಂತ ಹೇಳಿ, ನಮ್ಮ ಈ ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಹೊಂದಿಕೊಂಡಂತ ಬಹಾರ್ ಅಂತ ಹೇಳ್ಬೋದು ಹಸ್ತಬಹಾರ್. ಅದರಲ್ಲಿ ಅಕ್ಟೋಬರ್ ಇಂದ ನವೆಂಬರ್ ಹಂತದಲ್ಲಿ ನಾವು ಹೂಗಳನ್ನ ಬಿಡ್ತಾ ಇರೋದು. ಈ ಬಹಾರ್ ಅನುಸರಿಸಿ ಹೂಗಳನ್ನು ಪಡೆಯಬೇಕಾದ್ರೆ ನಾವು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀರು ಹಾಯಿಸಲು ನಿಲ್ಲಿಸಬೇಕಾಗುತ್ತೆ. ನಂತರ ಗಿಡಗಳನ್ನ ಸುತ್ತಲೂ ಅಗತ್ಯ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳಿಗೆ ಶಿಫಾರಸು ಮಾಡಿದ ಗೊಬ್ಬರಗಳನ್ನ ಹಾಕಿ ನೀರನ್ನು ಹಾಯಿಸಬೇಕಾಗುತ್ತೆ. ಇದರಿಂದ ದಾಳಿಂಬೆ ಹಣ್ಣುಗಳು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಈ ಒಂದು ಹಸ್ತ ಬಹಾರ್ ದಲ್ಲಿ ಹಣ್ಣು ಗಿಡಗಳು ಚಳಿಗಾಲದ ಅವಧಿಯಲ್ಲಿ ಬರೋದ್ರಿಂದ ಗಿಡಗಳಿಗೆ ಒಳ್ಳೆಯ ಯಾವುದೇ ರೋಗಗಳ ಕಾಟಗಳು ಇರೋದಿಲ್ಲ. ಚಳಿಗಾಲದಲ್ಲಿ ಡೆವಲಪ್ ಆಗೋದ್ರಿಂದ ಈ ಹಣ್ಣುಗಳ ಗುಣಮಟ್ಟವು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಸ್ತಬಾರ್ ಒಳ್ಳೇದಂತ ನಾನು ಹೇಳೋಣ. ದಾಳಿಂಬೆಯಲ್ಲಿ ವಿಶ್ರಾಂತಿ ಕೊಡುವ ಉದ್ದೇಶವೇನು, ಇದರ ಬಗ್ಗೆ ತಿಳಿಸಿಕೊಡ್ರಿ. ದಾಳಿಂಬೆ ಹಣ್ಣಲ್ಲಿ ನಾವು ಗಿಡಗಳಿಗೆ ವಿಶ್ರಾಂತಿಯನ್ನ ಕೊಡಬೇಕಾಗುತ್ತದೆ. ಪ್ರತಿ ಬಾರ್ ನಂತರ ನಾವು ಅಟ್ಲೀಸ್ಟ್ ಒಂದು 4 ತಿಂಗಳವರೆಗೆ ಗಿಡಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕಾಗುತ್ತೆ. ಗಿಡದಲ್ಲಿ ಹೂ ನಿಯಂತ್ರಣ ಅತಿ ಅವಶ್ಯಕವಾಗಿರುತ್ತದೆ. ಈ ಬೆಳೆಯಲ್ಲಿ 3 ಬಾರ್ಗಳೆಂದರೆ ಅಂಬೆ ಬಾರ್, ಮೃಗಬಾರ್ ಮತ್ತು ಹಸ್ತಬಾರ್ಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬಿಡುತ್ತವೆ. ನೀರಾವರಿ ಸೌಲಭ್ಯ ಮತ್ತು ಮಾರುಕಟ್ಟೆಯ ಬೇಡಿಕೆಗಳನ್ನು ಅವಲಂಬಿಸಿ ಯಾವುದಾದ್ರು ಒಂದು ಬಾರ್ನಲ್ಲಿ ಹೂ ಹಿಡಿಯಬೇಕಾಗುತ್ತದೆ. ನಾನು ಇದರ ಬಗ್ಗೆ ತಿಳಿಸಿದ್ದೇನೆ. ಇದಕ್ಕಾಗಿ ಹೂ ಹಿಡಿಯುವ ಪೂರ್ವದಲ್ಲಿ ಕನಿಷ್ಠ 45 ದಿನಗಳ ವಿಶ್ರಾಂತಿಯನ್ನು ಒದಗಿಸಬೇಕಾಗುತ್ತದೆ. ಈ ವಿಶ್ರಾಂತಿ ಒದಗಿಸಲು ಗಿಡದ ಕೆಳಗಿನ ಮಣ್ಣನ್ನು ಅಗತ್ಯ ಮಾಡಿ ನೀರು ಒದಗಿಸುವುದನ್ನು ಕಡಿಮೆ ಮಾಡಬೇಕಾಗುತ್ತದೆ. ಕಡಿಮೆ ಮಾಡುವುದು ಅಥವಾ ಕೆಲವೊಂದು ಸಾರಿ ನಾವು ಕಂಪ್ಲೀಟ್ ನಿಲ್ಲಿಸಲು ಕೂಡ ಬಹುದು. ಗಿಡದಲ್ಲಿಯ ಎಲ್ಲ ಎಲೆಗಳು ಉದುರಿ ಗಿಡಗಳು ವಿಶ್ರಾಂತಿಯ ಸ್ಥಿತಿಯನ್ನು ತಲುಪುತ್ತವೆ. ಈ ಹಂತದಲ್ಲಿ ಶರ್ಕರ ಪಿಷ್ಟಗಳು ಬಹಳಷ್ಟು ಪ್ರಮಾಣದಲ್ಲಿ ಗಿಡಗಳಲ್ಲಿ ಸಂಗ್ರಹವಾಗುತ್ತದೆ. ಮಳೆಗಾಲದಲ್ಲಿ ವಿಶ್ರಾಂತಿ ಕೊಡಬೇಕಾದಲ್ಲಿ ಇತ್ರೇಲ್ನ ಉಪಯೋಗಿಸ್ತೀವಿ. ಇತ್ರೇಲ್ 39 EC ಅಂತ ಹೇಳ್ಬಿಟ್ಟು 1000 PPM ದ್ರಾವಣವನ್ನ ಅಂದ್ರೆ 2.5 mL ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ 15-20 ದಿನಗಳ ಮುಂಚಿತವಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಎಲೆಗಳು ಹಣ್ಣಾಗಿ ಉದುರುತ್ತವೆ. ದಾಳಿಂಬೆಗೆ ವಿಶ್ರಾಂತಿ ಕೊಡುವ ಒಂದು ಪದ್ಧತಿ ಅಂತಾನೂ ಕೂಡ ಹೇಳ್ತೀವಿ. ದಾಳಿಂಬೆಯಲ್ಲಿ ಕೊಯ್ಲು ಯಾವಾಗ ಮಾಡಬೇಕು ಮತ್ತು ಇಳುವರಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಗಿಡಗಳು ನಾಟಿ ಮಾಡಿದ 18 ತಿಂಗಳಿಂದ ಹಣ್ಣು ಬಿಡಲು ಪ್ರಾರಂಭ ಮಾಡುತ್ತದೆ. ಆದರೆ 2 ಅಥವಾ 3 ವರ್ಷ ನಂತರ ಹಣ್ಣು ಪಡೆಯುವುದು ಒಳ್ಳೇದಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ರೈತರು ಗಿಡಗಳ ನಾಟಿ ಮಾಡಿದ 2ನೇ ವರ್ಷಕ್ಕೆ ಹಣ್ಣುಗಳನ್ನು ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಆದ್ರೆ ಅದು ಒಳ್ಳೇದಲ್ಲ. ಆಮೇಲೆ 3 ವರ್ಷ ಅಥವಾ 4 ವರ್ಷದ ನಂತರ ಹಣ್ಣುಗಳನ್ನ ತೆಗೆದುಕೊಳ್ಳೋದು ಒಳ್ಳೇದಂತ ಹೇಳ್ಬೋದು. ಮೊದಲು ಪ್ರತಿ ಗಿಡಕ್ಕೆ 20-25 ಹಣ್ಣುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಾ ಸೊ ನಿಧಾನವಾಗಿ ಈ ಇಳುವರಿಯನ್ನು ಹೆಚ್ಚಿಸುತ್ತಾ ಹೋಗಿ 10 ವರ್ಷದ ಗಿಡದಿಂದ ಗರಿಷ್ಠ ಪ್ರಮಾಣದಲ್ಲಿ 100-150 ಹಣ್ಣುಗಳನ್ನು ನಾವು ಮಾತ್ರ ಪ್ರತಿ ವರ್ಷ ತೆಗೆದುಕೊಳ್ಬೇಕು. ಚೆನ್ನಾಗಿ ನಿರ್ವಹಣೆ ಮಾಡಿದ ತೋಟದಲ್ಲಿ ಪ್ರತಿ ಗಿಡದಿಂದ 200-250 ಹಣ್ಣುಗಳನ್ನು ಕೂಡ ಪಡೆಯಬಹುದಾಗಿದೆ. ಅಂದ್ರೆ ನಾವು ಇಷ್ಟೊಂದು ಪಡೆದುಕೊಂಡಾಗ ಪ್ರತಿ ಹೆಕ್ಟರ್ಗೆ 10-13 ಟನ್ ಇಳುವರಿಯನ್ನು ನಿರೀಕ್ಷಿಸಬಹುದು. ಚೆನ್ನಾಗಿ ನಿರ್ವಹಣೆ ಮಾಡಿದ ತೋಟದಲ್ಲಿ ಆರ್ಥಿಕ ಇಳುವರಿ 20-30 ವರ್ಷಗಳವರೆಗೆ ಪಡೆಯಬಹುದು. ದಾಳಿಂಬೆಯಲ್ಲಿ ಬರುವ ರೋಗ ಮತ್ತು ಕೀಟಗಳು ಯಾವುವು ಮತ್ತು ಅವುಗಳ ಸಮಗ್ರ ನಿರ್ವಹಣೆ ಬಗ್ಗೆ ತಿಳಿಸಿಕೊಡಬೇಕು. ದಾಳಿಂಬೆಯಲ್ಲಿ ಪ್ರಮುಖವಾದ ರೋಗಗಳೆಂದರೆ ಸರ್ಕೋಸ್ಪೋರ, ಎಲೆಚುಕ್ಕೆ ರೋಗ, ಅಂಥ್ರಾಕ್ನೋಸ್, ಹಣ್ಣು ಕೊಳೆ ರೋಗ ಮತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಡ್ತಕ್ಕಂತ ಒಂದು ರೋಗ ಅಂದ್ರೆ ದುಂಡಾಣು ಅಂಗಮಾರಿ ರೋಗ ಅಂತ ಹೇಳ್ಬೋದು. ಇನ್ನು ಅಂಥ್ರಾಕ್ನೋಸ್ ಹಣ್ಣು ಕೊಳೆ ರೋಗ, ಅದು ನಾವು ಹಿಂಗ್ ಸಸ್ಯನ ಅದರ ಒಂದು ಶಿಲೀಂಧ್ರನ ಇದು ಬಂದ್ಬಿಟ್ಟು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡ್ ಶಿಲೀಂಧ್ರ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣಗಳನ್ನ ನಾವು ಎಲೆ ಮತ್ತು ಹೂ ಮತ್ತು ಹಣ್ಣುಗಳ ಮೇಲೆ ಕಂಡು ಬರುತ್ತವೆ. ಈ ರೋಗದ ಬಾಧೆಯು ಮೃಗಬಹಾರದಲ್ಲಿ ಬೆಳೆದ ಬೆಳೆಯಲ್ಲಿ ತೀವ್ರವಾಗಿರುತ್ತದೆ. ನಾನು ಮೊದಲೇ ಹೇಳಿದಂಗೆ ಮೃಗಬಹಾರದನ್ನು ನಾವು ಮಳೆಗಾಲದಲ್ಲಿ ತೆಗೆದುಕೊಳ್ಳೋದ್ರಿಂದ ತೇವಾಂಶ ಹೆಚ್ಚಿಗೆ ಇದ್ದು ಆ ಹಿನ್ನೆಲೆಯಲ್ಲಿ ಈ ರೋಗದ ಒಂದು ಲಕ್ಷಣ ಜಾಸ್ತಿ ಕಂಡು ಬರ್ತಾ ಇದೆ. ರೋಗದ ಪ್ರಮುಖ ಲಕ್ಷಣಗಳು ಹಣ್ಣಿನ ಮೇಲೆ ದುಂಡನೆಯ ನೀರಿನಿಂದ ಆವೃತವಾದ ಕಪ್ಪು ಚುಕ್ಕೆಗಳು ಕಾಣಿಸಿಕೊಂಡು ನಂತರ ಹಣ್ಣಿನ ಪೂರ್ತಿ ಭಾಗವನ್ನು ಆವರಿಸಿ ಉದ್ದನೆಯ ಆಕಾರದ ದೊಡ್ಡ ಮಚ್ಚೆಗಳಾಗಿ ಹರಡುತ್ತವೆ. ಇಂಥ ಮಚ್ಚೆಗಳ ಮಧ್ಯಭಾಗದಲ್ಲಿ ಕಪ್ಪು ಬಣ್ಣದಿಂದ ಕೂಡಿದ ಶಿಲೀಂಧ್ರ ಕಂಡುಬರುತ್ತದೆ. ರೋಗದ ನಿಯಂತ್ರಣಕ್ಕಾಗಿ 1 ಗ್ರಾಂ ಕಾರ್ಬನ್ ಡೈಜಿಯಂ ಅಥವಾ 2 ಗ್ರಾಂ ಕ್ಲೋರೋಥೆಲೋನಿಲ್ ಅಥವಾ 1 ಮಿಲಿಗ್ರಾಂ ಪ್ರೊಪಿಕೊನಾಜಾಲ್ ಅಥವಾ 1 ಮಿಲಿಗ್ರಾಂ ಹೆಕ್ಸಾಕೊನಾಜಾಲ್ ಅಥವಾ 2 ಗ್ರಾಂ ಇಪ್ರಾ ಬೋನೋಫಾಸ್ ಅಥವಾ 0.5 mL ಡೈಫೆನ್ಕೋಜಾಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ರೋಗದ ಲಕ್ಷಣಗಳು ಅನುಸಾರವಾಗಿ ನಾವು ಸಿಂಪಡಣೆಯನ್ನ ನಾವು ಮಾಡಬೇಕಾಗುತ್ತದೆ. ಇನ್ನು ಎರಡನೆಯದಾಗಿ ಸರ್ಕೋಸ್ಪೋರ ಎಲೆ ಚುಕ್ಕೆ ರೋಗ ಅಂತ ಹೇಳಿ ಸರ್ಕೋಸ್ಪೋರ ಪುನಿಕೆ ಅಂತ ಹೇಳಿ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ಈ ರೋಗ. ಈ ರೋಗದಲ್ಲಿ ತಿಳಿ ಕಂದು ಬಣ್ಣದ ಚುಕ್ಕೆಗಳು ಎಲೆ ಹೂವು ಮತ್ತು ಹಣ್ಣುಗಳ ಮೇಲೆ ಕಾಣಿಸಿಕೊಂಡರೆ ಕಾಂಡದ ಮೇಲೆ ಇವು ಕಪ್ಪು ಬಣ್ಣದಾಗಿ ಕಾಣಿಸಿಕೊಳ್ಳುತ್ತವೆ. ಸೊ ಈ ಒಂದು ರೋಗದ ಹತೋಟಿಗಾಗಿ 2.5 ಗ್ರಾಂ ಮ್ಯಾಂಕೋಜಬ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋಕ್ಕಾಗುತ್ತದೆ. ಇನ್ನು ಮೂರನೇದಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಡತಕ್ಕಂಥ ಮತ್ತೊಂದು ರೋಗ ಅಂತಂದು ಹೇಳಿದ್ರೆ ನಾವು ಸೊರಗ ರೋಗ ಅಂತ ಹೇಳ್ಬೋದು, ಸೆರಟೋಸಿಸಿಸ್ ಫಿಂಬ್ರಿಯಾಟ್ ಅಂತ ಹೇಳಿ. ಈ ರೋಗ ತಗುಲಿದ ಗಿಡಗಳಲ್ಲಿ ಒಂದು ಟೊಂಗೆ ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿ ಗಿಡ ಒಣಗಲಿಕ್ಕೆ ಶುರು ಮಾಡುತ್ತೆ. ಹಣ್ಣುಗಳು ಗಿಡದಲ್ಲಿ ಹೆಚ್ಚಾಗಿದ್ದಾಗ ಇಂಥ ಲಕ್ಷಣಗಳು ಕಂಡುಬರುವುದು ಸಾಮಾನ್ಯ. ಒಣಗಿದ ಗಿಡದ ಕಾಂಡ ಮತ್ತು ಬೇರುಗಳನ್ನು ಕತ್ತರಿಸಿ ನೋಡಿದಾಗ ಕಂದು ಬಣ್ಣದ ಅಥವಾ ನೇರಳೆ ಬಣ್ಣದ ಮಚ್ಚೆಗಳು ಕಂಡು ಬರುತ್ತವೆ. ಈ ಒಂದು ರೋಗದ ಹತೋಟಿಗಾಗಿ ನಿರ್ವಹಣೆಗಾಗಿ ನಾವು ರೋಗರಹಿತ ಸಸ್ಯಗಳನ್ನ ನಾಟಿಗೆ ಉಪಯೋಗಿಸಬೇಕಾಗುತ್ತದೆ ಮೊದಲನೇದಾಗಿ. ಸೊ ತದನಂತರ ನೀಲಿ ಅಥವಾ ನೇರಳೆ ಬಣ್ಣದ ಮಚ್ಚೆಯು ಗೂಟಿ ಸಸಿಯ ಮೇಲೆ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಳ್ಬೇಕು. ತೀವ್ರ ರೋಗಕ್ಕೆ ತುತ್ತಾದ ಗಿಡವನ್ನ ನಾವು ಕಿತ್ತು ಹಾಕುವುದು ಒಳ್ಳೆಯದು. ಸೊ ಆ ಜಾಗದಲ್ಲಿ ಕಿತ್ತು ಹಾಕಿದ ಜಾಗದಲ್ಲಿ ಫಾರ್ಮಲಿನ್ ದ್ರಾವಣ ಅಂದರೆ 200 ಮಿಲಿ ಪ್ರತಿ ಲೀಟರ್ ನೀರಿಗೆ ಗುಂಡಿಗೆ ಉಣಿಸಬೇಕಾಗತ್ತೆ. ನಂತರ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಶಿಲೀಂಧ್ರವು ಮುಂದೆ ಹಬ್ಬದೆ ಅಲ್ಲಿಯೇ ನಾಶವಾಗುತ್ತದೆ. ನಂತರ ಆ ಜಾಗದಲ್ಲಿ ಹೊಸದಾಗಿ ನಾವು ಸಸ್ಯಗಳನ್ನು ನೆಡಬೇಕಾಗುತ್ತೆ. ರೋಗದ ಲಕ್ಷಣಗಳು ಗಿಡದ ಮೇಲೆ ಕಾಣಿಸಿಕೊಂಡರೆ ಕೂಡಲೇ ಪ್ರೊಫಿಕನೋಸಾಲ್ 1 ಮಿಲಿ ಅಥವಾ ಕ್ಲೋರೋಪೈರಿಪಾಸ್ 4 ಮಿಲಿ ಅಥವಾ ಕಾರ್ಬನ್ ಡೈಸಿಯಂ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಕಾಂಡ ತೊಯ್ಯುವಂತೆ ಹಾಗೂ ಬುಡದ ಮಣ್ಣಿನಲ್ಲಿ ಚೆನ್ನಾಗಿ ಉಣಿಸಬೇಕು. ಇದೇ ಉಪಚಾರ 1 ತಿಂಗಳ ನಂತರ ಮತ್ತೊಮ್ಮೆ ಕೊಟ್ಟು ಉಪಚರಿಸಬೇಕು. 3 ವರ್ಷಕ್ಕೆ ಮೇಲ್ಪಟ್ಟ ಪ್ರತಿ ಗಿಡಕ್ಕೆ ಸುಮಾರು 5-8 ಲೀಟರ್ ಸಿದ್ಧಪಡಿಸಿದ ದ್ರಾವಣವನ್ನು ಉಪಯೋಗಿಸಬೇಕಾಗುತ್ತದೆ. ಮಣ್ಣಿಂದ ಸ್ವಲ್ಪ ಮೇಲಕ್ಕೆ ಟೊಂಗೆ ಮೇಲೆ ಸೂಜಿ ಮೊನೆಯಾಕಾರದ ರಂಧ್ರಗಳು ಕಂಡು ಬಂದಲ್ಲಿ ಕ್ಲೋರೋಪೈರಿಪಾಸ್ 0.2% ಅಥವಾ ಡೈಜಿನಾನ್ 30 ಗ್ರಾಂ ಪ್ರತಿ ಗಿಡಕ್ಕಿಂದ ಉಪಚರಿಸಬೇಕಾಗುತ್ತದೆ. ಹನಿ ನೀರಾವರಿ ಪದ್ಧತಿ ಅಳವಡಿಸುವುದರಿಂದ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಹೆಚ್ಚಿಸುವುದರಿಂದ ಈ ರೋಗ ಹರಡುವಿಕೆಯನ್ನು ನಾವು ತಡೆಗಟ್ಟಬಹುದು ಅಂತಾನೆ ಹೇಳ್ಬೋದು. ಇನ್ನ 4ನೇ ಅತಿ ಪ್ರಮುಖವಾದ ರೋಗ ಅಂತಾನೆ ಹೇಳ್ಬೋದು, ಇದನ್ನ ಇಲ್ಲಿ ಸಾಮಾನ್ಯವಾಗಿ ರೈತರು ಕಜ್ಜಿ ರೋಗ ಅಂತಾನು ಕರೀತಾರೆ, ದುಂಡಾಣು ಅಂಗಮಾರಿ ರೋಗ ಅಂತಾನು ಕೂಡ ಹೇಳ್ತಾರೆ. ಈ ಒಂದು ದುಂಡಾಣು ಅಂಗಮಾರಿ ರೋಗವನ್ನು ಗೆಣ್ಣು ಅಂಗಮಾರಿ, ಕೆಲವೊಂದು ಪ್ರದೇಶಗಳಲ್ಲಿ ಕ್ಯಾರ ರೋಗ ಅಂತಾನು ಕರೀತಾರೆ, ಅಥವಾ ಕಪ್ಪು ಚುಕ್ಕೆ ರೋಗವೆಂದನು ಕೂಡ ಕರೆಯಲಾಗುತ್ತದೆ. ಈ ರೋಗಾಣು ಭೂಮಿಯ ಮೇಲೆ ಬಿದ್ದ ರೋಗ ಪೀಡಿತ ಎಲೆಗಳಲ್ಲಿ ಸುಮಾರು 4 ತಿಂಗಳವರೆಗೆ ಸುಪ್ತಾವಸ್ಥೆಯಲ್ಲಿ ವಾಸಿಸುತ್ತದೆ. ನಂತರ ಮುಂಬರುವ ಬೆಳೆಗೆ ಅಂಟಿಕೊಂಡು ಹಾನಿಯನ್ನ ಉಂಟು ಮಾಡುತ್ತದೆ. ಸೊ ಈ ರೋಗವು ಹೆಚ್ಚು ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶವಿದ್ದಂತಹ ವಾತಾವರಣದಲ್ಲಿ ವೃದ್ಧಿ ಹೊಂದುತ್ತದೆ. ಎಲೆಯ ಮೇಲೆ ನೀರಿಂದ ಕೂಡಿದ ಚುಕ್ಕೆಗಳು ಕಾಣಿಸಿಕೊಳ್ತವೆ ಮೊದಲು. ನಂತರ ಈ ಚುಕ್ಕೆಗಳು ಕಪ್ಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತವೆ. ರೋಗ ಉಲ್ಬಣಗೊಂಡಾಗ ರೋಗ ಪೀಡಿತ ಎಲೆಗಳು ನೆಲಕ್ಕೆ ಉದುರುವುದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಅಂತ ಹೇಳ್ಬೋದು. ಇನ್ನು ಕಾಯಿಗಳ ಮೇಲೆ, ಹಣ್ಣುಗಳ ಮತ್ತು ಕಾಯಿಗಳ ಮೇಲೆ ಚುಕ್ಕೆಗಳು ಎಣ್ಣೆ ಅಂತಿದ್ದು ಉಬ್ಬಿಕೊಂಡಿರ್ತವೆ. ಮೋಡ ಕವಿದ ವಾತಾವರಣ, ಆಗಾಗ ಬೀಳುವ ತುಂತುರು ಮಳೆಯಿಂದ ರೋಗದ ತೀವ್ರತೆ ಹೆಚ್ಚಾಗಿ ಹಣ್ಣಿನ ಮೇಲೆ ಇರುವ ಚುಕ್ಕೆಗಳು ಬೆಳೆದು ಮಚ್ಚೆಗಳಾಗುತ್ತವೆ. ನಂತರ ಆ ಜಾಗದಲ್ಲಿ ಕಾಯಿಗಳು ಸೀಳಲು ಪ್ರಾರಂಭವಾಗುತ್ತದೆ. ನೀವು ಸಾಮಾನ್ಯವಾಗಿ ಅದರ ಲಕ್ಷಣಗಳನ್ನು ಗಮನಿಸಿದಾಗ ಹಣ್ಣಿನ ಮೇಲೆ ವಿ ಆಕಾರದಲ್ಲಿ ಅಥವಾ ಎಲ್ ಆಕಾರದಲ್ಲಿ ಸೀಳುವಿಕೆಯನ್ನು ನಾವು ಕಾಣಬಹುದು. ಇದರಿಂದ ಹಣ್ಣುಗಳು ಕಳಪೆ ದರ್ಜೆಯದಾಗುವುದಲ್ಲದೆ ಉದುರಲು ಪ್ರಾರಂಭಿಸುತ್ತವೆ. ಈ ರೋಗವು ಕಾಂಡದ ಮೇಲೆ ಬಂದಾಗ ಕುಡಿಗಳು ಮೇಲಿನಿಂದ ಒಣಗಿ ಕಪ್ಪು ಮಚ್ಚೆಗಳು ಕಾಣುತ್ತವೆ. ಈ ರೋಗದ ತೀವ್ರತೆ ಹೆಚ್ಚಾದಂತೆ ಕಾಂಡದ ಭಾಗವು ಕೂಡ ಸೀಳುವುದಲ್ಲದೆ ಇದರಿಂದ ರೋಗ ಪೀಡಿತ ಕಾಂಡ ಮುರಿದು ಬೀಳುವ ಒಂದು ಪ್ರಸಂಗವನ್ನು ನಾವು ಕಂಡುಬರಬಹುದು. ಇನ್ನ ಈ ಒಂದು ರೋಗದ ನಿರ್ವಹಣೆಯನ್ನ 2 ಹಂತದಲ್ಲಿ ನಾವು ಮಾಡ್ತೀವಿ. ಒಂದು ಮುಖ್ಯ ಜಮೀನಿನಲ್ಲಿ ಮೊದಲನೇ ವರ್ಷ ಅದಕ್ಕಾಗಿ ಸಾಧಾರಣ ಮಧ್ಯಮ ಆಳದ ಜಮೀನನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು. ಸಾಲಿನಿಂದ ಸಾಲಿಗೆ ನಾನು ಮೊದಲನೇ ಹೇಳಿದಂಗೆ 4.5 ಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 4.5 ಮೀಟರ್ ಅಥವಾ 3 ಮೀಟರ್ ಅಂತರದಲ್ಲಿ 1 ಘನ ಮೀಟರ್ ಅಳತೆಯ ಗುಂಡಿಗಳನ್ನ ತೆಗೆಯಬೇಕು. ಗುಂಡಿಗಳಿಗೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಪ್ರತಿ ಗುಂಡಿಗೆ 25 ಗ್ರಾಂ ಸತುವಿನ ಸಲ್ಫೇಟ್ ಮತ್ತು 50 ಗ್ರಾಂ ಬೋರಾನ್ ಮತ್ತು 25 ಗ್ರಾಂ ಮೆಗ್ನೀಷಿಯಂ ಸಲ್ಫೈಡ್ ಲಘು ಪೋಷಕಾಂಶಗಳನ್ನು ಹಾಕಿ ತುಂಬಬೇಕಾಗುತ್ತದೆ. ನಾಟಿ ಮಾಡಲು ನಾಟಿ ಸಸಿಗಳನ್ನು ಮುಖ್ಯ ಜಮೀನಿಗೆ ಒಯ್ಯುವ ಮೊದಲು ನಾವು ನಾಟಿ ಸಸಿಗಳನ್ನು ತಾಮ್ರದ ಆಕ್ಸಿಕ್ಲೋರೈಡ್ 0.25% ಮತ್ತು ಸ್ಟೆಪ್ಟೋಸೈಕ್ಲಿನ್ ಅಂತ ದುಂಡಾನಾಶಕ ಏನಿದೆ ಅದನ್ನ 250 ppm ಗಳನ್ನ ಸಸಿಗಳಿಗೆ ಸಿಂಪಡಿಸಬೇಕಾಗುತ್ತದೆ. ಬಹಳಷ್ಟು ರೋಗ ಹರಡಿರುವ ಪ್ರದೇಶದಲ್ಲಿ ಸಸಿ ನಾಟಿ ಮಾಡಿದ 1 ತಿಂಗಳ ನಂತರ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಸ್ಟೆಪ್ಟೋಸೈಕ್ಲಿನ್ ನಿಂದ ಸಿಂಪಡಣೆ ಮಾಡಬೇಕು ಮತ್ತು ರೋಗವಿಲ್ಲದ ಪ್ರದೇಶಗಳಲ್ಲಿ ಕೇವಲ ತಾಮ್ರದ ಆಕ್ಸಿಕ್ಲೋರೈಡ್ ಮಾತ್ರ ಸಿಂಪಡಣೆ ಮಾಡಿಕೊಂಡ್ರೆ ನಾವು ನಡೆಯುತ್ತೆ. ಶಿಫಾರಸು ಮಾಡಿದ ವಿಧಾನದಲ್ಲಿ ಚಾಟಣಿ ಮತ್ತು ರೆಂಬೆ ಕೊಂಬೆಗಳನ್ನು ಕತ್ತರಿಸುವಿಕೆಯನ್ನು ಅನುಸರಿಸಬೇಕು. ಬುಡದಲ್ಲಿ 3 ಕಾಂಡಗಳನ್ನು ಉಳಿಸಿ ಕತ್ತರಿಸುವುದು ಹೆಚ್ಚು ಪ್ರಯೋಜನಕಾರಿ. ಇದರಿಂದ ಬೆಳೆ ಕೆಳಗೆ ಬೇಕಾಗುವ ಸೂಕ್ಷ್ಮ ವಾತಾವರಣ ಕೂಡ ಸೃಷ್ಟಿ ಮಾಡಿದಂತಾಗುತ್ತದೆ. ತೋಟದ ಸ್ವಚ್ಛತೆಯನ್ನ ಕಟ್ಟುನಿಟ್ಟಾಗಿ ನಾವು ಇಲ್ಲಿ ಪಾಲಿಸಬೇಕಾಗುತ್ತದೆ. ಜಮೀನಿನ ಬೆಲೆ ಬಿದ್ದಿರತಕ್ಕಂತ ಎಲ್ಲ ಎಲೆಗಳನ್ನ ಮತ್ತು ಗಿಡದ ಭಾಗಗಳನ್ನ ಸುಟ್ಟು ಹಾಕಬೇಕು. ಬಹಾರ ಉಪಚಾರದ ಸಮಯದಲ್ಲಿ ಬ್ಲೀಚಿಂಗ್ ಪೌಡರ್ ನಿಂದ ಕೂಡ ನಾವು ಗಿಡಗಳನ್ನು ಸುತ್ತು ಉಚ್ಚರಿಸಬೇಕಾಗುತ್ತದೆ. ಸೊ ಆದ ದೃಷ್ಟಿಯಲ್ಲಿ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 20-25 kg ನಾವು ಬ್ಲೀಚಿಂಗ್ ಪೌಡರ್ನ ಉಪಯೋಗಿಸಬೇಕಾಗುತ್ತೆ. ಒಂದು ಗಿಡಕ್ಕೆ ತಗೊಂಡ ನಾವು 100-150 g ಒಂದು ಗಿಡಕ್ಕೆ ಉಪಚಾರ ಮಾಡಬೇಕಾಗುತ್ತದೆ. ಬಾಧಿತ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ತೆಗೆದಾಕಬೇಕು. ಬಾಧಿತ ಭಾಗದಿಂದ 2 inch ಕೆಳಭಾಗದಲ್ಲಿ ನಾವು ಕತ್ತರಿಸಬೇಕಾಗುತ್ತದೆ. ಚಾಟಣಿ ಮಾಡುವ ಸಂದರ್ಭದಲ್ಲಿ ಕತ್ತರಿಗಳನ್ನು ಡೆಟಾಲ್ 1% ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ 2.5% ನಿರ್ಜೀವಿಕರಿಸಬೇಕಾಗುತ್ತದೆ. ಬದಲಾಗಿ ಸ್ವಯಂಚಾಲಿತವಾಗಿ ಶುದ್ಧೀಕರಿಸುವ ಕತ್ತರಿಗಳನ್ನು ನಾವು ಬಳಸಬೇಕು. ಚಾಟಣಿ ಮಾಡಿದ ನಂತರ ಕತ್ತರಿಸಿದ ಭಾಗಕ್ಕೆ ಬೋಡೋ ಪೇಸ್ಟ್ 10% ನಾವು ಬೋಡೋ ಪೇಸ್ಟ್ನ ಹಚ್ಚಬೇಕಾಗುತ್ತದೆ. ಮೆಗ್ನೀಸಿಯಂ ಸಲ್ಫೇಟ್ 1 g, ಬೋರಾನ್ 1 g, ಸುಣ್ಣದ ಸಲ್ಫೇಟ್ 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಸೊ ಈ ತರ ಲಘು ಪೋಷಕಾಂಶಗಳನ್ನ ಪ್ರತಿ ಜೀವನಾಂಶಗಳ ನಂತರ ಸಿಂಪಡಿಸುವುದರಿಂದ ಗಿಡಗಳಿಗೆ ಒಂದು ತಾಕತ್ತು ಶಕ್ತಿಯನ್ನು ಕೂಡ ನಾವು ಕೊಟ್ಟಂಗಾಗುತ್ತೆ. ಇನ್ನ ಇದು ಮೊದಲನೇ ವರ್ಷದ, ಇದುವರೆಗೆ ನಾನು ಏನು ಹೇಳಿದ ಕ್ರಮಗಳು ಏನಿದಾವಲ್ಲ ಅವು ಮೊದಲನೇ ವರ್ಷ ಕೈಗೊಳ್ಳಬೇಕಾದಂತ ಕ್ರಮಗಳು. ತದನಂತರ ಮೊದಲ ವರ್ಷ ನಂತರ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ, ಮುಖ್ಯ ಜಮೀನಲ್ಲಿ ಈಗ ಸ್ಥಾಪಿತಗೊಂಡಿರುವ ತೋಟದಲ್ಲಿ ದುಂಡಾಣು ರೋಗವನ್ನು ನಿಯಂತ್ರಿಸಲು ಅನುಸರಿಸಬೇಕಾದ ಕೆಲವು ಸುಧಾರಣಾ ಕ್ರಮಗಳನ್ನು ನಾವು ಅನುಸರಿಸಬೇಕು. ಯಾವಂದ್ರೆ ಎಲೆಗಳನ್ನು ಉದುರಿಸುವುದಕ್ಕೆ 5% ಅಥವಾ 2-2.5 mL ಇತ್ರೇಲ್ ಪ್ರತಿ ಲೀಟರ್ ನೀರಿಗೆ ಉಪಯೋಗಿಸಬೇಕು. ಬಾಧಿತ ರೆಂಬೆ ಕೊಂಬೆಗಳನ್ನ 2 inch ಕೆಳಗೆ ನಾವು ಕತ್ತರಿಸಬೇಕು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಚಾಟ್ನಿ ಏನ್ ಮಾಡ್ತಾ ಇದೀವಿ, ಅದನ್ನ ಹಸ್ತಭಾರ ಅಂತ ಹೇಳ್ತೀವಿ, ಅದು ಮಾಡೋದು ಅತಿ ಸೂಕ್ತ ಅಂತ ಹೇಳ್ಬೋದು. ಇಲ್ಲಿ ಚಾಟ್ನಿ ಮಾಡುವ ಸಂದರ್ಭದಲ್ಲಿ ಕತ್ತರಿಗಳಿಗೆ 1% ಡೆಟಾಲ್, ಮೊದಲೇ ಹೇಳಿದಂಗೆ ಸೋಡಿಯಂ ಹೈಪೋಕ್ಲೋರೈಡ್ ಡೆಟಾಲ್ ನಿಂದ ನಿರ್ಜೀವಿಕರಿಸಬೇಕು. ಚಾಟ್ನಿ ಮಾಡಿದ ನಂತರ ಕತ್ತರಿಸಿದ ಭಾಗಕ್ಕೆ ನಾವು 10% ಬೋಡೋ ಪೇಸ್ಟ್ ನ ಹಚ್ಚಬೇಕು. ಅದರ ಜೊತೆಗೆ ನಾವು 0.5 g ಸ್ಟೆಪ್ಟೋಸೈಕ್ಲಿನ್ ಮತ್ತು 3 g ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಜೊತೆಗೆ ಹುರುಮಂಜು ಅಥವಾ ಕೆಂಪು ಮಣ್ಣು ಕೂಡಿಸಿ ಭೂಮಿಯಿಂದ 2 feet ಎತ್ತರದವರೆಗೆ ಕಾಂಡಗಳಿಗೆ ಲೇಪಿಸಬೇಕಾಗುತ್ತದೆ. ಬದಲಿಗೆ ಮಹಾ ತೋಟವ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದು ಕೂಡ ಸಹಿತ ಅದನ್ನು ಕೂಡ ನಾವು ಹಚ್ಚಬಹುದು. ಚಾಟ್ನಿ ಮಾಡಿದ ತಕ್ಷಣದಲ್ಲಿ ಮೊದಲನೇ ಸಿಂಪಡಣೆಯಾಗಿ ಬೋಡೋ ದ್ರಾವಣ 1% ಸಿಂಪಡಿಸಬೇಕಾಗುತ್ತದೆ. ಎಲೆಗಳು ಬರುವ ಹಂತದಲ್ಲಿ 2ನೇ ಸಿಂಪಡಣೆಯಾಗಿ ಸ್ಟೆಪ್ಟೋಸೈಕ್ಲಿನ್ 500 ppm ಮತ್ತು ತಾಮ್ರದ ಆಕ್ಸಿಕ್ಲೋರೈಡ್ 0.25 ಸಿಂಪಡಣೆ ಮಾಡಲೇಬೇಕು. ನಾನ್ ಅಯನಿಕ್ ಸ್ಟಿಕ್ಕರ್ ಶಿಲೀಂಧ್ರನಾಶದ ಜೊತೆಗೆ ಬೋಡೋ ದ್ರಾವಣ ಹೊರತುಪಡಿಸಿ ಅದರಲ್ಲೂ ನಿರ್ದಿಷ್ಟವಾಗಿ ಮಳೆಗಾಲದಲ್ಲಿ ತಪ್ಪಿಸದೆ ನಾವು ಉಪಯೋಗಿಸಬೇಕಾಗುತ್ತದೆ. ಇನ್ನು 3ನೇ ಸಿಂಪಡಣೆಯನ್ನ 15 ದಿನಗಳ ಅಂತರದಲ್ಲಿ ಅದನ್ನು ಕೂಡ ಬೋಡೋ ದ್ರಾವಣ 0.4 ಸಿಂಪಡಣೆಯನ್ನ ನಾವು ಕೈಗೊಳ್ಳಬೇಕಾಗುತ್ತದೆ. ಸೊ 4ನೇ ಸಿಂಪಡಣೆಯಾಗಿ ಸ್ಟೆಪ್ಟೋಸೈಕ್ಲಿನ್ ಮತ್ತೆ 500 ppm ಅದರ ಜೊತೆಗೆ ಕಾರ್ಬನ್ ಡೈಜಿಯಂ ಶಿಲೀಂಧ್ರನಾಶಕ 0.1% ಹಾಕೊಂಡು ನಾವು ಸಿಂಪಡಣೆ ಮಾಡಬೇಕಾಗುತ್ತದೆ. ಇನ್ನು ಕೆಲವೊಂದು ಸಲ ಮೋಡ ಕವಿದ ಹಾಗೂ ಮಳೆ ಇದ್ದಾಗ ರೋಗ ಪೂರಿತವಾದ ಒಂದು ವಾತಾವರಣ ಇರುತ್ತೆ. ಹೆಚ್ಚಿನ ರೋಗದ ತೀವ್ರತೆ ಇದ್ದಾಗ ಸಿಂಪಡಣೆ ಅಂತರವನ್ನು ಕಡಿತಗೊಳಿಸಿ 8-10 ದಿನಗಳಿಗೊಮ್ಮೆ ಸಿಂಪಡಿಸಬೇಕಾಗುತ್ತದೆ. ಕಜ್ಜಿಯ ತೊಂದರೆಯಿಂದ ಪ್ರದೇಶಗಳಲ್ಲಿ ಥಯೋಫಿನೈಟ್ ಮಿಥೈಲ್ ಅಥವಾ ಕೀಟಾಜಿನ್ 1 ನಾವು ಸಿಂಪಡಣೆಯನ್ನ ಕೂಡ ತೆಗೆದುಕೊಳ್ಬೇಕಾಗುತ್ತದೆ. ಇನ್ನು ಸೊರಗು ಬಾಡು ಮತ್ತು ಸಿಡಿ ರೋಗದ ಜೊತೆಗಿರುವ ಕುಂಡುರಂಧ್ರ ಕೊರಕದ ಹತೋಟಿಗಾಗಿ ಕೆಂಪು ಮಣ್ಣು 4 kg, ಲಿಂಡೇನ್ 25 g ಮತ್ತು ಕ್ಲೋರೋಪರಿಪಾಸ್ 20 mL ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ 25 g ತಯಾರಿಸಿದ 10 L ದ್ರಾವಣವನ್ನು 2ನೇ ವರ್ಷದ ನಂತರದ ಗಿಡಗಳ ಬುಡಕ್ಕೆ ಹಾಕಬೇಕು ಮತ್ತು ಹಚ್ಚಬೇಕಾಗುತ್ತದೆ. ಸೊ ಯಾವುದೇ ಕಾರಣಕ್ಕೂ ತಪ್ಪದೆ 3-4 ವಿರಾಮ ಕೊಡುವುದು ಅವಶ್ಯಕ. ಮತ್ತು ಆ ಅವಧಿಯಲ್ಲಿ 1 ಹಂತದಲ್ಲಿ ಬೋಡೋ ದ್ರಾವಣವನ್ನ 10-1 ಸಿಂಪಡಣೆಯನ್ನು ನಾವು ಮಾಡಬೇಕಾಗುತ್ತದೆ. ವಿರಾಮದ ಅವಧಿಯಲ್ಲಿ 1 ಸ್ಟೆಪ್ಟೋಸೈಕ್ಲಿನ್ 250 ppm ಅನ್ನ ಸಿಂಪಡಿಸಬೇಕಾಗುತ್ತದೆ. ಸೊ ಈ ಒಂದು ಸ್ಟೆಪ್ಟೋಸೈಕ್ಲಿನ್ ತೆಗೆದುಕೊಂಡ ನಂತರ ನಾವು ಲಘು ಪೋಷಕಗಳನ್ನು ಕೂಡ ಸ್ಪ್ರೇ ಮಾಡಬೇಕಾಗುತ್ತದೆ. ಅದರಲ್ಲಿ ಸತುವಿನ ಸಲ್ಫೇಟ್ 1 g, ಮೆಗ್ನೀಸಿಯಂ ಸಲ್ಫೇಟ್ 1 g, ಸುಣ್ಣದ ಸಲ್ಫೇಟ್ 1 g ಮತ್ತು ಬೋರಾನ್ 1 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಸಸ್ಯಗಳಲ್ಲಿ ನಾವೊಂದು ರೋಗ ನಿರೋಧಕತೆಯನ್ನು ಕೂಡ ಹೆಚ್ಚಿಸಬಹುದು ಅಂತ ಹೇಳಿ. ಒಟ್ಟಾರೆ ದಾಳಿಂಬೆ ಬೆಳೆಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಲು ರೈತರಿಗೆ ಕೆಲವೊಂದಿಷ್ಟು ಕಿವಿಮಾತುಗಳನ್ನು ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ದಾಳಿಂಬೆ ವಿಸ್ತೀರ್ಣ ಅತಿ ಫಾಸ್ಟ್ ಆಗಿ ಡೆವಲಪ್ ಆಗ್ತದೆ ಅಂತ ಹೇಳ್ಬೋದು. ಈಗ ರೈತರು ಕೆಲವೊಂದು ಅವೈಜ್ಞಾನಿಕವಾಗಿ ಗಿಡಗಳನ್ನ ಬೆಳೆಯದೆ ವೈಜ್ಞಾನಿಕವಾಗಿ ತಜ್ಞ ತೋಟಗಾರಿಕೆ ಅಧಿಕಾರಿಗಳಿರ್ಬೋದು ಅಥವಾ ವಿಜ್ಞಾನಿಗಳಿರ್ಬೋದು ಅವರಿಂದ ಒಂದು ಸಲಹೆಯನ್ನ ಪಡೆದುಕೊಂಡು ಕೆಲವೊಂದು ಅನುಸರಿಸಬೇಕಾದ ಕ್ರಮಗಳು ಅಂದ್ರೆ ನಾವು ಗಿಡಗಳಿಂದ ಹಿಡ್ಕೊಂಡು ಗಿಡಗಳ ಆಯ್ಕೆಗಳು ಇರುವ ನರ್ಸರಿ ಅಂತ ಅಂತೀವಲ್ಲ ಅವುಗಳ ಆಯ್ಕೆ ಕೂಡ ಬಹಳ ಪ್ರಮುಖವಾಗಿದ್ದು ನಾವು ಆಯ್ಕೆ ಮಾಡ್ತಕ್ಕಂಥ